ಕ್ರಿಮಿಟೋರಿಯಂಲ ನಡಪಂದು ಒಕ್ಕಕರ ಅರಿಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ, ಜಿಲ್ಲಾ ಯುವ ಒಕ್ಕೂಟ, ಮಡಿಕೇರಿ ಸರ್ಕಾರಿ ಪದವಿಪೂರ್ವ ಕಾಲೇಜ್ ಇವರ ಕೂಡುಕೂಟಂದ ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗ ಆಗಿ ರಾಷ್ಟೀಯ ಯುವ ದಿನ ಹಂಗೆ ಯುವ ಸಪ್ತಾಹ ಕಾರ್ಬಾರ್ ಇಂದಿಂದ ಇದೇ ತಿಂಗಳ ತಾರೀಕು 18ಕ್ಕೆ ಮುಟ್ಟ ಸರ್ಕಾರಿ ಪದವಿಪೂರ್ವ ಕಾಲೇಜ್ ಸಭಾಬಾಡೆಯಲ್ಲಿ ನಡೆದಿದೆ. ಇದರ ಉದ್ಘಾಟನೆನ ಜನವರಿ 13ರಂದು ಅಂದರೆ ನಾಳೆ ಹೊತ್ತಾರೆ 10 ಗಂಟೆಗೆ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತೆ ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್, ಶಾಸಕರು, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ ಹಂಗೆ ಬ್ಯಾರೆ ಬ್ಯಾರೆ ಇಲಾಖೆನ ಮುಖ್ಯಪಟ್ಟವು ಕೂಡಿಯಾಡುವೆ. 1965ರಲ್ಲಿ ಭಾರತ ಪಾಕ್ ನಡುವೆ ನಡೆದ ಯುದ್ದಲ್ಲಿ ಶತ್ರುಗಳ ವಿಮಾನನ ಹೊಡೆದು ದೇಶಕ್ಕಾಗಿ ಬಲಿದಾನಗೈದ ಕೊಡಗಿನ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ ಸಾಹಸ ಕಥೆನ ಸ್ಕೈ ಫೋರ್ಸ್ ಬಾಲಿವುಡ್ ಸಿನಿಮಾ ಜನವರಿ 24ರಂದು ಬಿಡುಗಡೆಯಾದೆ. ಬೊಳ್ಳಚಿರ ಬಿ ಅಯ್ಯಪ್ಪ ಅವರ ಮುಂದಾಳತ್ವಲ್ಲಿ ಪತ್ರಕರ್ತ ಮತ್ತೆ ಸಾಹಿತಿ ರಮೇಶ್ ಉತ್ತಪ್ಪ ಬರೆದ 1965ರ ಯುದ್ದ ಹಂಗೆ ಮಹಾವೀರ ಚಕ್ರ ಪಡೆದ ಸ್ಕ್ವಾಡ್ರನ್ ಅಜ್ಜಮಾಡ ದೇವಯ್ಯ ಅವರ ಬದುಕನ ಆಧಾರಿತ ಪುಸ್ತಕದ ಆಧಾರದ ಮೇಲೆ ಈ ಚಲನಚಿತ್ರ ಬಿಡುಗಡೆ ಆದೆ. ಅಮ್ಮ ಕುಡವ ಜನಾಂಗದ ಕ್ರಿಕೆಟ್ ಪೈಪೋಟಿನ 2025ನೇ ಇಸವಿನ ಕುಂಡಿಜಮ್ಮನ ಕುಟುಂಬದವು 26-27ಕ್ಕೆ ನಡೆಸುವೆ. ಆದರೆ ಲೋಗೋ ಬಿಡುಗಡೆನ ಇಂದು ಗೋಣಿಕೊಪ್ಪಲು ಅಮ್ಮ ಕೊಡವ ಸಮಾಜದಲ್ಲಿ ಬಿಡುಗಡೆ ಮಾಡಲಾಯಿತು. ಶಾಸಕರು ಎಎಸ್ ಪೊನ್ನಣ್ಣನವು, ಗ್ಯಾರಂಟಿ ಅನುಷ್ಠಾನ ಸಮಿತಿನ ಅಧ್ಯಕ್ಷರು ತೀತಿರ ಧರ್ಮಜ ಉತ್ತಪ್ಪ ಅವು ಸೇರಿದಂಗೆ ಅಮ್ಮ ಕೊಡವ ಅಧ್ಯಕ್ಷರು ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಕಡೆಯಿಂದ ರಾಜ್ಯ ವಲಯ ಕ್ರೀಡಾ ಶಾಲೆ ಕ್ರೀಡಾ ವಸತಿ ನಿಲಯಗಳಿಗೆ 2025-26ನೇ ಸಾಲಿನ 8ನೇ ತರಗತಿ ಹಂಗೆ ಶುರುವಿನ ಪಿಯುಸಿ ಮಕ್ಕಳಿಗೆ ಜನವರಿ 16ರಂದು ಮಡಿಕೇರಿ ತಾಲೂಕಿನೌಕೆ ಪ್ಯಾಟನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ, ಜನವರಿ 17ರಂದು ಸೋಮರ್ಪೇಟೆ ಮತ್ತು ಕುಶಾಲನಗರ ತಾಲೂಕಿನೌಕೆ ಕೂಡಿಗೆ ಸರ್ಕಾರಿ ಕ್ರೀಡಾಶಾಲೆಯಲ್ಲಿ, ಜನವರಿ 18ರಂದು ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕಿನೌಕೆ ಪೊನ್ನಂಪೇಟೆನ ತಾಲೂಕು ಮಿನಿ ಕ್ರೀಡಾಂಗಣದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳ ಆಯ್ಕೆ ನಡೆದಿದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಪುಕ್ಕಟೆ ನಾಟಕ ಪ್ರದರ್ಶನ ತಿಂಡಿಗೆ ಬಂದ ತುಂಡೇರಾಯ ಮಡಿಕೇರಿ ಪೊಲೀಸ್ ಮೈತ್ರಿ ಭವನದಲ್ಲಿ ತಾರೀಕು 13ಕ್ಕೆ ಅಂದರೆ ನಾಳೆ ಸೋಮವಾರ 6:30ಗೆ ನಡೆದಿದೆ. ಬರವಣಿಗೆ ಮನುಷ್ಯನ ಜೀವನದ ಬದಲಾವಣೆ ಮಾಡುವ ಅದ್ಭುತ ಶಕ್ತಿ ಹುಟ್ಟುತ್ತ ಬ್ಲೂ ಡಾರ್ಟ ಸಲಹೆಗಾರ ಹಿರಿಯ ಕ್ರೀಡಾಪಟು ಬಾಳೆಯಡ ಕಾಳಪ್ಪ ಅವು ಅಭಿಪ್ರಾಯಪಟ್ಟು. ಪ್ಯಾಟೆನ ಪತ್ರಿಕಾಭವನದಲ್ಲಿ ಕೊಡವ ಮಕ್ಕಳ ಕೂಟದ 108ನೇ ಮತ್ತೆ ಲೇಖಕಿ ಹಂಚಿಟಿರ ಫ್ಯಾನ್ಸಿ ಮುತ್ತಣ್ಣ ರಚಿತ 10ನೇ ಪುಸ್ತಕ ಜೇನುಗೂಡು ಬಿಡುಗಡೆಗೊಳಿಸಿ ಅವು ಮಾತಾಡ್ದು. ತಾಲತ್ ಮನೆ ನೇತಾಜಿ ಯುವಕರ ಹಂಗೆ ಯುವತಿ ಮಂಡಳದ 33ನೇ ವಾರ್ಷಿಕೋತ್ಸವ ಹಂಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 128ನೇ ಹುಟ್ಟಿದ ದಿನಾಚರಣೆನ ಅಂಗ ಆಗಿ ಜನವರಿ 22 ಮತ್ತು 23ರಂದು ಅಂತಾರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪೈಪೋಟಿ, ಜಿಲ್ಲಾ ಮಟ್ಟದ ಹೆಣ್ಣು ಜನಕ್ಕೆ ಮತ್ತೆ ಗಂಡು ಜನಕ್ಕೆ ಹಗ್ಗ ಜಗ್ಗಾಟ, ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಬಾರ ನಡೆದದೆ ತಾ ಮಾಹಿತಿ ಸಿಕ್ಕಿಟ್ಟು. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕಡೆಯಿಂದ ಪ್ಯಾಟೆನ ಶ್ರೀ ಮುತ್ತಪ್ಪ ದೇವಾಲಯದ ಅಂಗಳಲ್ಲಿ 35ನೇ ವರ್ಷದ ಮಕರ ಸಂಕ್ರಾಂತಿ ಮಹೋತ್ಸವ ಜನವರಿ 14ರಂದು ನಡೆದದೆತ್ತ ಮುತ್ತಪ್ಪ ದೇವಾಲಯದ ಸಮಿತಿನ ಅಧ್ಯಕ್ಷರು ಮಾಹಿತಿ ಕೊಟ್ಟೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಬಾರ್ ಜನವರಿ 14ರಂದು ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಗಾಂಧಿ ಭವನದಲ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಚಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿ ಶೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಟೀಂ ಗಜಾನನ ಕೊಡಗು ಭಾಗಮಂಡಲ ಇವರ ವತಿಯಿಂದ ಕೊಡಗಿನಿಂದ ಪ್ರವಾಸಕ್ಕೆ ಹೊರಟಿರುವ ಜನರಿಗೆ ಶುಭ ಸುದ್ದಿ. ಬರುವ ಫೆಬ್ರವರಿ 8 ಮತ್ತು 9 ಮಂತ್ರಾಲಯ, ಪಂಚಮುಖಿ ಆಂಜನೇಯ ದೇವಸ್ಥಾನ, ಹಂಪಿಗೆ 3 ದಿವಸಗಳ ಪ್ರವಾಸವನ್ನು ಏರ್ಪಡಿಸಲಾಗಿದೆ. ತಲಾ ಒಬ್ಬರಿಗೆ 5,000 ರೂಪಾಯಿ ಊಟ ವಸತಿಯೊಂದಿಗೆ. ಸಂಘ ಸಂಸ್ಥೆಗಳಿಗೆ ವಿಶೇಷ ರಿಯಾಯಿತಿ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಸಂಪರ್ಕಿಸಿ ಮೊಬೈಲ್ 8900466-5906 ಅಅಥವಾ 7411-444-827. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ 2 ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591-424242. ಮಾಂಡವಿ ಮೋಟಾರ್ಸ್ ನೆಕ್ಸ ಇಲ್ಲಿ ಇದೀಗ ವರ್ಷಾಂತ್ಯದ ಡಿಸೆಂಬರ್ ಧಮಾಕಾ ಸೇಲ್. ಎಲ್ಲಾ ಮಾರುತಿ ವೆಹಿಕಲ್ ಗಳ ಮೇಲೆ ನೀವು ಇದುವರೆಗೂ ನಿರೀಕ್ಷಿಸದಂತಹ ಡಿಸ್ಕೌಂಟ್ ಆಫರ್. ಈ ಅದ್ಭುತ ಆಫರ್ ನೊಂದಿಗೆ ಮಾರುತಿ ವೆಹಿಕಲ್ ನಿಮ್ಮದಾಗಿಸಿ. ಭೇಟಿ ಕೊಡಿ ಮಾಂಡವಿ ಮೋಟಾರ್ಸ್ ನೆಕ್ಸ, ಕುಶಾಲನಗರ, ಗೋಣಿಕೊಪ್ಪ, ಸೋಮವಾರಪೇಟೆ. ಕಾಲ್ 7960601786. ಕಾಸರಗೋಡು ಉರುಡೂರು ಅಡೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ಮಹಾವಿಷ್ಣು ವಿನಾಯಕ ಕ್ಷೇತ್ರದಲ್ಲಿ 12 ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಕೌಡಿಂಗ್ಕಾನ ಯಾತ್ರೆ, ಶ್ರೀ ಬಿಂಬ ಚೈತನ್ಯ ಶುದ್ಧಿ, ಸಹಸ್ರ ಕುಂಭಾಭಿಷೇಕ ಮತ್ತು ಮಕರ ಸಂಕ್ರಮಣ ಮಹೋತ್ಸವ ಆರಂಭಗೊಂಡಿದ್ದು ಈ ತಿಂಗಳ 14 ನಡೆಯಲಿದೆ. ನಾಳೆ ಸೋಮವಾರ ಮುಂಜಾನೆ 5 ಗಂಟೆಯಿಂದ ದ್ರವ್ಯ ಕಲಶಾಭಿಷೇಕ, ಮಹಾಪೂಜೆ, ಸಂಜೆ ಅರ್ಧ ಏಕಾಹ ಭಜನೆಯ ಪ್ರಾರಂಭ, ಅಲ್ಲದೆ ದುರ್ಗಾ ಪೂಜೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಲಿದೆ. ಮಧ್ಯಾಹ್ನ ಮತ್ತು ರಾತ್ರಿ ಪ್ರಸಾದ ಭೋಜನವಿದೆ. ನಾಡಿನ ಭಗವದ್ಭಕ್ತರೆಲ್ಲ ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ರೈತ ಬಾಂಧವರೇ, ಗಮನಿಸಿ, ನಿಮ್ಮ ಜಮೀನಿನಲ್ಲಿ ಬೆಳೆದ ಅಂಬಟೆಕಾಯಿ ಅಂದರೆ ಅಂಬಟೆಕಾಯಿ ಮಿಡಿಗಳನ್ನು ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘದ ವತಿಯಿಂದ ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಸಂಪರ್ಕಿಸಿ ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ, ಗೋಣಿಗೊಪ್ಪ, 9481-73-5219, ಐನ್ಮನೆ, ಕಾಲೇಜ್ ರೋಡ್, ಮಡಿಕೇರಿ 6363-0500. ನಿಮ್ಮ ಕೃಷಿ ಜಮೀನಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಹಾಗೂ ನೀವು ಕೃಷಿ ಮಾಡಿದ ಅಡಿಕೆ, ತೆಂಗು, ಕಾಫಿ, ಕಾಳುಮೆಣಸು ಮತ್ತಿತರ ಬೆಳೆಗಳ ಗುಣಮಟ್ಟದ ಇಳುವರಿ ಪಡೆಯಲು ಉತ್ಕೃಷ್ಟ ದರ್ಜೆಯ ಗಂಗಾ ಲೈಮ್ ಚಿಪ್ಪು ಸುಣ್ಣ ಮತ್ತು ಹುಡಿ ಸುಣ್ಣ ಬಳಸಿ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ನಿಮ್ಮ ಮನೆ ಬಾಗಿಲಿಗೆ ಅಥವಾ ಕೃಷಿ ತಾಕುಗಳಿಗೆ ಡೆಲಿವರಿ ಮಾಡಲಾಗುವುದು. ಕೂಡಲೇ ಸಂಪರ್ಕಿಸಿ ಗಂಗಾ ಲೈಮ್ ತಯಾರಕರು ಮತ್ತು ವಿತರಕರು ಗಂಗಾ ಎಂಟರ್ಪ್ರೈಸಸ್, ತುಡಿಕಾರ ಗ್ರಾಮ ಮತ್ತು ಅಂಚೆ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಕಾಲ್ ಮಾಡಿ 9448328538 ಅಥವಾ 9611824538. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನುಳ್ಳು ಮಂಡವಂಡ ಹರ್ಷಿತ್ ಪೊನ್ನಪ್ಪ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಇದೇ ಆದ್ಯ ಬಾರಿಗೆ ರಾಜ್ಯ ಮಟ್ಟತ್ರ ಕೊಡವ ವಿಚಾರ ಸಂಕೇಡತ್ನ ಏರ್ಪಾಡು ಮಾಡಿತು. ಬೆಂಗಳೂರು ಕೊಡವ ಸಮಾಜ ಎಂಗಡ ಕೂಡುಕೂಟತ್ತು ಇದೇ 26 ಬೆಂಗಳೂರು ಕೊಡವ ಸಮಾಜ ಹತ್ರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಬಡೆಯಲ್ಲಿ ಏರ್ಪಾಡು ಮಾಡಿತುಳ್ಳ ವಿಚಾರ ಸಂಕೇಡತ್ನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷಗಳಾದ ಚಂದ್ರಶೇಖರ್ ಬಿ ಕಂಬಾರಾಯಂಗ ಕಾರ್ಯಕ್ರಮಕ್ಕೆ ಮೊಳೆಯಿಡುವ, ಅಕಾಡೆಮಿಯ ಅಧ್ಯಕ್ಷ ಅಜನಿಕಂಡ ಮಹೇಶ್ ನಾಚ ಎಂಗಡ ಕೊರವಕಾರಿಕೆಯಲ್ಲಿ ನಡೆದ ವಿಚಾರ ಸಂಕೀರ್ಣತ್ರ ಉದ್ಘಾಟನಾ ಸಮಾರಂಭಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರತ್ರ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮನೆ ಕೂಡ್ನನಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವ ವಿಚಾರ ಸಂಕೀರ್ಣತೆ ಡಾ ಪುರುಷೋತ್ತಮ, ಪತ್ರಕರ್ತ ಮನೆಯಪ್ಪಂಡ ಎ ಪೊನ್ನಪ್ಪ, ಸಾಹಿತಿ ಐತಿ ಚಂಡ ರಮೇಶ್ ಉತ್ತಪ್ಪ, ಪತ್ರಕರ್ತ ರಾಷ್ಟ್ರೀಯ ವಿಚಾರವಾದಿ ಮಾಣಿಪಂಡ ಸಂತೋಷ್ ತಮ್ಮಯ್ಯ ವಿಚಾರ ಮಂಡನೆ ಮಾಡುವ ಕಾರ್ಯಕ್ರಮಕ್ಕೆ ಕೊಡವ ಸಾಂಸ್ಕೃತಿಕ ಕಲಾ ಪ್ರಕಾರತ್ರ ಪ್ರದರ್ಶನತ್ನ ಏರ್ಪಾಡು ಮಾಡುವ ಅಕಾಡೆಮಿಯ ಅಧ್ಯಕ್ಷ ಅಜನಿಕಂಡ ಮಹೇಶ್ ನಾಚಯ್ಯ ಹೆಂಗಾರಿಚಿಟ್ಟಿತ್ತು. ಬಳ್ಳಿನ ಮೇರ ಮರಿಪತ್ತೆ ಕೊಡ ಒಕ್ಕಡೊಕ್ಕಡ ನಡರ ಹಾಕಿ ಕಳಿಕೂಟ ಮುದ್ದಂಡ ಕಪ್ ಹಾಕಿ ಕಳಿನ ಮೇರ ಲೋಗೊತ್ನ ನಿನಾದ ಮಡಿಕೇರಿ ಕಾವೇರಿ ಹಾಲ್ ಬಿಡುಗಡೆ ಮಾಡಿಸಿ ಸಮಾರಂಭತ್ತು ಮುಖ್ಯ ಬಿಂದುವಾಯಿತು. ಮುಖ್ಯಮಂತ್ರಿ ಎಂಗಡ ಕಾನೂನು ಸಲಹೆಗಾರ ಪಿಂಜ ವಿರಾಜಪೇಟೆ ಕ್ಷೇತ್ರ ಶಾಸಕ ಅಜ್ಜಿಕುಟೆ ರೇಸ್ಪೊನ್ನಣ್ಣ, ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್, ಮಡಿಕೇರಿ ಕ್ಷೇತ್ರ ಶಾಸಕ ಡಾ ಮಂತರ್ಗೌಡ, ಮಾಜಿ ವಿಧಾನಸಭಾ ಅಧ್ಯಕ್ಷ ಕೆಜಿ ಬೋಪಯ್ಯ, ವಿಧಾನ ಪರಿಷತ್ ಮಾಜಿ ಸದಸ್ಯಗಳನ್ನು ಶಾಂತಯಂಡ ವೀಣಾ ಅಚ್ಚಯ್ಯ ಕೂಡನಕ್ಕೆ ಮುಖ್ಯಭಟ್ಟವು ಹಾಜರಿಂಜತ್ತು. ತಾಳತ್ಮನೆ ನೇತಾಜಿ ಬಾಲಕಾರ ಪಿಂಜ ಬಾಲಕರ್ತಿಯಡ ಮಂಡಳ ಹತ್ರ 33ನೇ ಕಾಲತ್ರ ನಮ್ಮೆ ಪಿಂಜ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಂಗಡ ನೋಯ್ಟ 28ನೇ ಪುಟ್ಟನ ದಿನತ್ರ ಮಾರಿಪತ್ತು ಇದೆ 22 ಪಿಂಜ 23ದಾಂಗ್ ಅಂತಾರಾಜ್ಯ ಮಟ್ಟತ್ರ ಓಪನ್ ಲೈಟ್ ಬೋಳಿರ ವಾಲಿಬಾಲ್ ಕಳಿಕೂಟ, ಜಿಲ್ಲಾ ಮಟ್ಟತ್ರ ಆಮಕ್ಕಡ ಪಿಂಜ ಪೊಮ್ಮಕ್ಕಡ ಕೇರುಬಲಿ ಪಿಂಜ, ಜಿಲ್ಲಾ ಮಟ್ಟತ್ರ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪ. ಕುಶಾಲನಗರ ಪೊಲೀಸ್ ಇಲಾಖೆ ಆದನಿಂಜ ರೋಡ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ನಡೆದತ್ತು. ಕುಶಾಲನಗರ ಸಂಚಾರಿ ಪೊಲೀಸ್ ಠಾಣೆ, ಪಟ್ಟಣ ಠಾಣೆ, ಅಧಿಕಾರಿ ಸಿಬ್ಬಂದಿಯ, ಸ್ಕೂಲ್ ಕಾಲೇಜ್ ಮಕ್ಕಪಿಂಜ, ಸಂಘ ಸಂಸ್ಥೆಯ ಮುಖ್ಯಪಟ್ಟವು ಬೈಚನಹಳ್ಳಿರ ಪಕ್ಕತಿಂಜ ಮೆರವಣಿಗೆ ಮೂಲಕ ಮೇನ್ ರೋಡ್ ಪೋಯ್ತು ಜನಕ್ಕೆ ರಸ್ತೆ ನಿಯಮದ ಮೀದ ಜಾಗೃತಿ ಮೂಡಿಸಿಟತ್ತು. ವಿರಾಜಪೇಟೆಯಲ್ಲಿ ಕಾರ್ಯನಿರ್ವಹಿಸಿಂಡುಳ್ಳ ಮಾಜಿ ಪಟ್ಟಾಳಕಾರಡ ಪಾಲಿಕ್ಲಿನಿಕ್ಲು ಪಲ್ಲು ವೈದ್ಯಂಗ ಪಿಂಜ ಲ್ಯಾಬ್ ಟೆಕ್ನೀಷಿಯನ್ಸ್ ನಾಳೆ ಎಪ್ಪಿಲ್ ಎಂದು ಕ್ಲಿನಿಕ್ರ ಪ್ರಕಟಣೆಯಲ್ಲಿ